ಪ್ರಮುಖ ಕೃಷಿ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾವುದೇ ಒಂದು ಹಂಗಾಮಿನಲ್ಲಿ ನಾವು ಆ ಹಂಗಾಮಿಗೆ ಅನುಗುಣವಾಗಿ ಮತ್ತು ಅದಕ್ಕೆ ಪೂರಕವಾಗಿ ಕೆಲವೊಂದು ಕೃಷಿ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದನ್ನು ಅನುಸರಿಸಿದ ಸಂದರ್ಭದಲ್ಲಿ ನಮ್ಮ ಮಣ್ಣು ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತೆ, ಜೊತೆಗೆ ಒಳ್ಳೆ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ, ಹಾಗೂ ಈ ಆಕಾಶವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾವುದೇ ಒಂದು ಹಂಗಾಮಿನಲ್ಲಿ ಯಾವುದೇ ಒಂದು ಬೆಳೆಯನ್ನ ಇಡುವ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಮಹತ್ವವನ್ನು ನೀಡಬೇಕಾದದ್ದು ಭೂಮಿಯನ್ನ ಸಿದ್ಧತೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ. ಈ ಮುಂಗಾರು ಹಂಗಾಮಿನಲ್ಲಿ ನಾವು ಯಾವುದೇ ಬೆಳೆಯನ್ನ ಮಾಡಬೇಕು ಅಂದಾಗ ಭೂಮಿ ಸಿದ್ಧತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕು, ಏನೆಲ್ಲ ಕ್ರಮಗಳನ್ನು ಅನುಸರಿಸಿ ಭೂಮಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು? ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಹಿಂಗಾರು ಬೆಳೆ ಕಟಾವಾಗಿ ಭೂಮಿ ಖಾಲಿ ಇದೆ. ಆಮೇಲೆ ಈ ವರ್ಷ ಇನ್ನೊಂದು ಏನು ಅಂತಂದ್ರೆ ರೈತರಲ್ಲಿ ಆಶಾದಾಯಕ ಒಂದು ಮೂಡಿಸಿರುವಂಥ ವಿಚಾರ ಅಂತಂದರೆ, ಕಳೆದ ವರ್ಷದಂತೆ ನಮಗೆ ಈ ವರ್ಷನೂ ಕೂಡ ಒಂದು ವಾಡಿಕೆಗಿಂತಲೂ 5% ಜಾಸ್ತಿ ಮಳೆ ಬರುವಂಥ ಒಂದು ವಿಚಾರ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಇವರು. ಸೊ ಹೀಗಾಗಿ ಈ ವರ್ಷನೂ ಕೂಡ ನಾವು ಒಂದು ಬಂಪರ್ ಬೆಳೆ, ಒಂದು ಉತ್ತಮ ಬೆಳೆ ಬೆಳಿಲಿಕ್ಕೆ ರೈತರಿಗೆ ಒಳ್ಳೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಏನು ಅಂತಂದರೆ, ಮೊದಲೇ ಕಾರ್ಯಕ್ರಮ ಈಗಾಗಲೇ ಏನು ಅಂತಂದರೆ ಬೆಳೆ ಕಟಾವಾಗಿದೆ, ಭೂಮಿ ಖಾಲಿ ಇದೆ, ಅಂತಹ ಒಂದು ಭೂಮಿಯಲ್ಲಿ ಉಳಿಕೆಗಳು ಏನಿದೆ ಅವುಗಳನ್ನೆಲ್ಲ ನಾವು ಮಣ್ಣಿಗೆ ಸೇರಿಸ್ಬೇಕು ಅಂತಂದರೆ ಒಂದು ಉಳುಮೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಅದರಲ್ಲೂ ಕೂಡ ಏನು ಅಂತಂದರೆ ಮಾಗಿ ಉಳುಮೆ ನಾವು ಹೇಳುವಂಥದ್ದು ಈಗಾಗಲೇ ಅನೇಕ ರೈತರು ಮಾಡ್ಕೊಂಡಿದ್ದೀರಿ. ಸಾಕಷ್ಟು ಮಳೆ ಬರ್ತಾ ಇದೆ. ಈ ಪೂರ್ವ ಮುಂಗಾರು ಮಳೆ ಅಂತ ಹೇಳ್ತೇವೆ, ಏಪ್ರಿಲ್ ಮೇ ಏನು ಈ 2 ತಿಂಗಳಲ್ಲಿ ಬರುವಂಥ ಮಳೆಯನ್ನು ನಾವು ಪೂರ್ವ ಮುಂಗಾರು ಮಳೆ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನವರೆಗೂ ನಮಗೆ ಒಳ್ಳೆ ಮಳೆ ಆಗಿದೆ, 250 mm ಹೆಚ್ಚು ಮಳೆ ನಮ್ಮ ರಾಜ್ಯದಲ್ಲಿ ಆಗಿದೆ. ಇದು ಏನು ಅಂತಂದರೆ ಒಂದು ಬೆಳೆ ಮಾಡಲಿಕ್ಕೆ ಬೇಕಾಗಂಥ ಒಂದು ಮಳೆ ಇದು. ಸೊ ಈ ಮಳೆಯನ್ನು ನಾವು ಬಳಸ್ಕೊಂಡು ಏನು ಅಂತಂದರೆ ಭೂಮಿಯನ್ನು ಸಿದ್ಧತೆ ಈಗಾಗಲೇ ಕೆಲವು ರೈತರು ಮಾಡಿದಂಥವ್ರನ್ನ ಬಿಟ್ಟು ಇನ್ನು ಕೆಲವು ರೈತರು ಏನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ಒಂದು ಆಳವಾದಂಥ ಉಳುಮೆ ಮಾಡಿಕೊಳ್ಳಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಣ್ಣು ಸಡಿಲಾಗುತ್ತೆ. ಆಮೇಲೆ ಮಣ್ಣಿನಲ್ಲಿರುವಂಥ ಕಳೆ ಬೀಜಗಳು ಮೇಲ್ಗಡೆ ಬಂದು ಸೂರ್ಯನ ಶಾಖಕ್ಕೆ ಏನಾಗುತ್ತೆ, ಸತ್ತು ಹೋಗ್ತಾವೆ. ಅದೇ ಥರನಾಗಿ ಕೀಟಗಳ ಒಂದು ಕೋಶಗಳು ಕೂಡ ಮಣ್ಣಿನಲ್ಲಿರುತ್ತೆ, ಅವು ಕೂಡ ಈ ಭೂಮಿ ಮೇಲೆ ಬಂದು ಹಕ್ಕಿಗಳು ತಿನ್ನಲಿಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ರೋಗಾಣುಗಳು ಕೂಡ ಭೂಮಿಯಲ್ಲಿ ಇರುತ್ತೆ, ಅವುಗಳನ್ನು ಕೂಡ ನಾವು ಏನು ಅಂತಂದರೆ ಹತೋಟಿ ಮಾಡಲಿಕ್ಕೆ ಈ ಮಾಗಿ ಉಳುಮೆ ಬಹಳ ಮುಖ್ಯ. ಇದ್ರ ಜೊತೆಗೆ ನಮಗೇನಂತಂದ್ರೆ ಬದುಗಳಿರ್ತಾವೆ, ಬದುಗಳನ್ನು ಸ್ವಚ್ಛತೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅವುಗಳ ಮೇಲೂ ಕೂಡ ಅನೇಕ ಬೇಡವಾದಂಥ ಗಿಡಗಳು ಸಸ್ಯಗಳು ಇರ್ತಾವೆ. ಇವು ಏನು ಅಂತಂದರೆ ಈ ಮುಖ್ಯ ಬೆಳೆಗೆ ಬರುವಂಥ ಏನು ಅಂತಂದರೆ ರೋಗ ಕೀಟ ಬರುವಂಥ ರೋಗಾಣುಗಳಿಗೆ ಮತ್ತು ಕೀಟಾಣುಗಳಿಗೆ ಒಂದು ಆಶ್ರಯ ಬೆಳೆಗಳಾಗಿ ಅವು ಬದುಗಳ ಮೇಲೆ ಉಳ್ಕೊಂಡಿರ್ತಾವೆ. ಅವನು ಕೂಡ ನಾವು ಏನಂತಂದರೆ ನಾವು ಗುದ್ಲಿಯಿಂದ ಅಥವಾ ಸಲಿಕೆಯಿಂದ ತೆಗೆದುಬಿಟ್ಟು ಸುಡೋದು ಬಹಳ ಮುಖ್ಯ. ಅವುಗಳಲ್ಲಿರುವಂಥ ರೋಗಾಣುಗಳು ಮತ್ತು ಕೀಟಾಣುಗಳು ಸಾಯಲಿಕ್ಕೆ ಅವಕಾಶ ಆಗುತ್ತೆ. ಬದುಗಳು ಸ್ವಚ್ಛ ಮಾಡ್ಕೊಳ್ಳೋದು ಕೂಡ ಎರಡನೇ ವಿಚಾರ. ಹೀಗೆ ನಾವು ಉಳುಮೆ ಮಾಡಿಕೊಂಡು ಎಲ್ಲ ಭೂಮಿಯನ್ನು ಸಿದ್ಧತೆ ಮಾಡ್ಕೊಂಡ ಮೇಲೆ ಏನು ರೈತರು ಇನ್ನು ಮುಂದೆ ರಾಗಿ ಮಾಡಲಿಕ್ಕೆ ಏನು ನಮ್ಮ ಹಾಸನದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಅಂತಂದರೆ ಮುಸುಕಿನ ಜೋಳ, ರಾಗಿ. ಕ್ಷೇತ್ರವಾರು ತೆಗೆದುಕೊಂಡ್ರೆ ಅತಿ ಕಡಿಮೆ ಪ್ರದೇಶದಲ್ಲಿ ಇವತ್ತಿನ ದಿವಸ ನೋಡ್ತಾ ಇರೋದು ಆಲೂಗಡ್ಡೆ. ಹೀಗಾಗಿ ಸಾಮಾನ್ಯವಾಗಿ ನಾವು ಹಾಸನ ಜಿಲ್ಲೆಯ ಒಂದು ಚಿತ್ರಣ ತೆಗೆದುಕೊಂಡ್ರೆ ಮಳೆ ಆದ ತಕ್ಷಣ ಉಳುಮೆ ಮಾಡ್ಕೊಳ್ಳೋದು, ಗೋವಿನ ಜೋಳ ಬಿತ್ತೋದು, ರಾಗಿ ಬಿತ್ತೋದು ಇಷ್ಟೇ ಮಾಡ್ತೇವೆ. ಮುಖ್ಯವಾಗಿ ನಾವು ಕಡೆಗಣನೆ ಮಾಡ್ತಾ ಇರೋದು ಏನು ಅಂತಂದರೆ ಮಣ್ಣಿನ ಫಲವತ್ತತೆ. ಮಣ್ಣಿನ ಫಲವತ್ತತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಂದರೆ ಈಗ ಬಿದ್ದಂಥ ಮಳೆ ಏನಿದಿಲ್ಲ, 250 mm ಜಾಸ್ತಿ ಮಳೆ ಬಂದಿದೆ. ಈ ಮಳೆಯನ್ನು ನಾವು ಬಳಸ್ಕೊಂಡು ಮಣ್ಣಿನಲ್ಲಿರುವಂಥ ತೇವಾಂಶವನ್ನು ಕಾಪಾಡಿಕೊಂಡು ನಾವು ಹಸಿರಿಲ ಗೊಬ್ಬರದ ಬೀಜಗಳನ್ನು ಒಂದು 1.5 ತಿಂಗಳವರೆಗೂ ಹಾಕ್ಕೊಂಡ್ರೆ ಎಕರೆಗೆ 10 kg ಬೀಜ ಹೇಳ್ತೇವೆ ನಾವು. ಹುರುಳಿ ಇರ್ಬೋದು, ಅಲಸಂದೆ ಇರ್ಬೋದು, ಸಣ್ಣೆಂಪ್ ಇರ್ಬೋದು, ಡೈಂಚ ಇರ್ಬೋದು, ಯಾವುದು ಇಲಾಖೆಯಲ್ಲಿ ಸಿಗುತ್ತೆ ಅಥವಾ ತಮ್ಮಲ್ಲಿ ಏನಾದರೂ ಹುರುಳಿ ಅಥವಾ ಅಲಸಂದೆ ಬೀಜ ಇದ್ದರೆ ಎಕರೆಗೆ ಒಂದು 10 kg ನಾವು ಎರಚಿದ್ರೆ ಉಳುಮೆ ಮಾಡಿದಂಥ ಜಾಗದಲ್ಲಿ ಅದೇನಂತ ಹುಲಸಾಗಿ ಬೆಳೆದು ಹೂವಾಡುವ ಹಂತದಲ್ಲಿ ನೀವೇನಾದರೂ ಅದನ್ನು ಸೇರಿಸಿದ್ರೆ 1 ಎಕರೆಗೆ ನಾವು 10-15 ಟನ್ನದಷ್ಟು ಸಾವಯವ ಪದಾರ್ಥ ಮಣ್ಣಿಗೆ ಹಾಕಿದಂಗೆ ಆಗುತ್ತೆ. ಇದರ ಜೊತೆಗೆ ಆ ಒಂದು ಸಾವಯವ ಪದಾರ್ಥಗಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಒಂದು ಎಕರೆಗೆ 50-60 ಕೆಜಿಯಷ್ಟು ಸಾರಜನಕ, ಅಂದರೆ 2 ಮೂಟೆ ನೀವು ಏನು ಯೂರಿಯಾ ಗೊಬ್ಬರ ಹಾಕ್ತಿರಲ್ಲ ಅಷ್ಟು ಸಾರಜನಕ ನಮ್ಮ ಮಣ್ಣಿಗೆ ಸಿಗುತ್ತೆ. ಇದರ ಜೊತೆಗೆ ಈ ಸಾವಯವ ಪದಾರ್ಥಗಳನ್ನು ನಾವು ಹಸಿರಲೆ ಗೊಬ್ಬರ ಇರಬಹುದು, ತಿಪ್ಪೆ ಗೊಬ್ಬರ ಇರ್ಬೋದು, ಯಾವುದೇ ಮೂಲಕ ಹಾಕಿದಾಗ ಮಣ್ಣಿನ ಭೌತಿಕ ಗುಣಧರ್ಮ ಅಂತ ಹೇಳ್ತೀವಿ, ಗಾಳಿ ಆಡುವಿಕೆ ಇರ್ಬೋದು, ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಇರ್ಬೋದು, ಆಮೇಲೆ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಒದಗಿಸುವಂಥ ಒಂದು ಇದು ಇರ್ಬೋದು, ಮಣ್ಣಿನ ಕಣರಚನೆ ಇರ್ಬೋದು, ಮಣ್ಣಿನ ರಸಸಾರ ಇರ್ಬೋದು, ಇವೆಲ್ಲವುಗಳನ್ನು ಸರಿ ಮಾಡಲಿಕ್ಕೆ ಏನು ಅಂತಂದರೆ ಸಾವಯವ ಪದಾರ್ಥಗಳು ತುಂಬ ಸಹಕಾರಿ ಆಗ್ತವೆ. ಇದರ ಜೊತೆಗೆ ಇನ್ನು ಜೈವಿಕ ಕ್ರಿಯೆಗಳಿಗೂ ಕೂಡ ತುಂಬ ಸಹಾಯ ಮಾಡ್ತವೆ. ಜೈವಿಕ ಕ್ರಿಯೆ ನಡಿಬೇಕು ಅಂತಂದರೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಇರಬೇಕು, ಅದನ್ನು ಕಾಪಾಡಿಕೊಳ್ಳಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ, ಅದನ್ನು ಮಾಡಿಕೊಳ್ಳ್ರಿ. ಇದರ ಜೊತೆಗೆ ಇನ್ನೇನು ಅಂತಂದರೆ ಮೂರನೇದು ರಾಸಾಯನಿಕ ಗುಣ ಅಂತ ಹೇಳ್ತೇವೆ. ರಾಸಾಯನಿಕ ಗುಣನೂ ಕೂಡ ಸಾವಯವ ಪದಾರ್ಥ ಹಾಕೋದ್ರಿಂದ ಈ ಬೆಳೆಗಳಿಗೆ ಸಿಗುವಂಥ ಪೋಷಕಾಂಶಗಳು ದೊರಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹೀಗಾಗಿ ಈ ಒಂದು ಸಾವಯವ ಪದಾರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ಮೂಲಗಳು ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮಗೆ ಏನು ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು 10 ಕೆಜಿಯಷ್ಟು ನಾನು ಹೇಳಿದಂತ ಸೆಣಬು ಇರಬಹುದು, ಅಲಸಂದೆ ಇರಬಹುದು, ಉರುಳಿ ಇರಬಹುದು, ಯಾವುದೇ ಒಂದು ದ್ವಿದಳ ಧಾನ್ಯದ ಬೆಳೆನ ಎರಚಿಕೊಂಡು 1.5 ತಿಂಗಳಾದ್ಮೇಲೆ ನಾವು ಅದನ್ನ ಮಣ್ಣಿಗೆ ಸೇರಿಸಿ ಆಮೇಲೆ ಮುಂದಿನ ಬೆಳೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಮುಂಗಾರು ಹಂಗಾಮಿನಲ್ಲಿ ಭೂಮಿ ಸಿದ್ಧತೆಯನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಈ ಒಂದು ಹಂಗಾಮಿನಲ್ಲಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆಯು ಕೂಡ ಬಹಳ ಮುಖ್ಯ ಆಗುತ್ತೆ. ಮುಂಗಾರಿನಲ್ಲಿ ನಮಗೆ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ನಾವು ನೀರಿನ ಸಂರಕ್ಷಣೆಯನ್ನ ಮಾಡ್ತಾ ಮಾಡ್ತಾ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಳವನ್ನ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀರು ಮತ್ತೆ ಮಣ್ಣಿನ ಸಂರಕ್ಷಣೆಗೆ ಎಷ್ಟು ಒತ್ತನ್ನು ನೀಡಬೇಕು, ಹೇಗೆಲ್ಲ ಏನೆಲ್ಲ ಕ್ರಮಗಳನ್ನು ಅನುಸರಿಸಿ ಮಾಡಿಕೊಳ್ಬೇಕು? ಎಲ್ಲ ರೈತರು ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯ 71%ರಷ್ಟು ಒಣ ಪ್ರದೇಶ ಹೊಂದಿರುವಂತಹ ರಾಜ್ಯ ಅಂತ ಹೇಳಿ ನಾವು ಹೇಳ್ತೇವೆ. ದೇಶದಲ್ಲಿ ತಗೊಂಡ್ರೆ ರಾಜಸ್ಥಾನ ಬಿಟ್ಟರೆ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬರ ಪೀಡಿತ ರಾಜ್ಯ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಅಂತಂದ್ರೆ ಬೀಳುವಂತ ಮಳೆ ಏನಿದೆಯಲ್ಲ ಇದನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇದಕ್ಕೆ ಮಾಡಬೇಕಾದಂಥ ಕಾರ್ಯಕ್ರಮಗಳು ಏನು ಅಂತಂದರೆ ನಾವು ಬೇಸಾಯ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಇಂಜಿನಿಯರಿಂಗ್ ಕಾರ್ಯಕ್ರಮ ಇರ್ಬೋದು, ಕೃಷಿ ಅರಣ್ಯ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಹುಲ್ಲು ಅಥವಾ ಮೇವನ್ನು ಬೆಳೆಸುವಂಥ ಕಾರ್ಯಕ್ರಮ ಇರ್ಬೋದು, ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವೇನಾಗುತ್ತೆ ಬಿದ್ದಂಥ ಮಳೆ ನೀರನ್ನು ನಾವು ಅಲ್ಲೇ ತಡೆ ಹಿಡಿದು ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಮೊದಲೇದಾಗಿ ಇಳಿಜಾರಿಗೆ ಅನುಗುಣವಾಗಿ ಸುಮಾರು 2-6% ಇಳಿಜಾರು ನಮ್ಮ ಜಮೀನಲ್ಲಿದ್ದರೆ ಅದಕ್ಕೆ ನಾವು ಕಾಂಟೂರ್ ಬದುಗಳನ್ನು ಹಾಕ್ಕೊಳ್ಳಿಕ್ಕೆ ಹೇಳ್ತೇವೆ. 10-15 ಮೀಟರ್ ಅಂತರದಲ್ಲಿ ಕಾಂಟೂರ್ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಕಾಂಟೂರ್ ಬದುಗಳನ್ನು ಹಾಕ್ಕೊಂಡು ಇದು ಏನಂತಂದರೆ ಸರ್ಕಾರ ಅಥವಾ ಜಲಾನಯನ ಇಲಾಖೆ ಅಥವಾ ನರೇಗಾದಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ, ಅವರು ಹಾಕಿಕೊಟ್ಟಿರ್ತಾರೆ ಬದುಗಳನ್ನು, ಆ ಥರ ಬದುಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಬಿದ್ದಂಥ ಮಳೆ ನೀರನ್ನು ತಡೆದು ನಮ್ಮ ಭೂಮಿಯಲ್ಲಿ ಇಂಗಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು 2ನೇ ವಿಚಾರ ಏನಂತಂದ್ರೆ ಟ್ರೆಂಚ್ ಕಮ್ ಬಂಡಿಂಗ್ ಅಂತೆ. ಈಗ ನಾವು ಏನು ಕಾಂಟೂರ್ ಬಂಡ್ ಮಾಡಿದ ಜಾಗದಲ್ಲಿ ಕೆಳಗಿನ ಭಾಗದಲ್ಲಿ ನಾವೇನಾದರೂ ಟ್ರೆಂಚ್ಗಳನ್ನು ಮಾಡಿಕೊಂಡ್ರೆ 1.5 ಅಡಿ ಅಗಲ, 1-4 ಮೀಟರ್ ಉದ್ದ, ಆಮೇಲೆ 1.5 ಅಡಿ ಆಳ ಇರುವಂತಹ ಟ್ರೆಂಚ್ಗಳನ್ನು ಮಾಡಿಕೊಂಡ್ರೆ ಬಂದಂತ ಮಳೆ ನೀರು ಅಲ್ಲೇ ಸಂಗ್ರಹ ಆಗಿ ಮುಂದಿನ ಬೆಳೆಗೆ ಸಿಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಒಂದು ಬದುಗಳನ್ನು ಹಾಕ್ಕೊಳ್ಳೋದು. ಇನ್ನು ನಮಗೇನು ಅಂತಂದರೆ ಸಮಪಾತ ಅಡಿಬೋದು ಅಂತ ಹೇಳ್ತೇವೆ. ಗ್ರೇಟೆಡ್ ಬಂಡ್ಸ್ ಅಂತಂದರೆ ಇಳಿಜಾರು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲೇ ನೀರನ್ನು ಸುಲಭವಾಗಿ ಮತ್ತು ಯಾವುದು ಮಣ್ಣು ಕೊಚ್ಚನೆ ಆಗದೇ ಇರೋ ಹಾಗೆ ತಗೊಂಡು ಹೋಗುವಂಥ ಬಂಡುಗಳನ್ನು ಹಾಕ್ಕೊಳ್ಳುವಂಥದ್ದು. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಏನಾಗುತ್ತೆ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳಿದಾಗ ಆಗುತ್ತೆ. ಇನ್ನು ಕೆಲವೊಂದು ಕಾರ್ಯಕ್ರಮ ಅಂದರೆ ಇಳಿಜಾರಿಗೆ ಎಲ್ಲಿರುತ್ತೆ ಅಲ್ಲೇ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಬೇಸಾಯ ಮಾಡುವಂಥದ್ದು, ಜೊತೆಗೆ ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರಿಂದ ಬಿದ್ದಂಥ ಮಳೆ ನೀರನ್ನು ಅಲ್ಲೇ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡ್ರೂ ಕೂಡ ಏನಾಗುತ್ತೆ 30% ನೀರು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಪ್ರತಿ ಮಳೆ ಬಂದಾಗ ಕೂಡ ತಾವೆಲ್ಲರೂ ಗಮನಿಸಿರ್ತೀರಿ, ಭೂಮಿಯಿಂದ ಬದುಗಳು ಹಾಕಿರ್ತೇವೆ, ಎಲ್ಲ ಮಾಡ್ಕೊಂಡಿರ್ತೇವೆ, ಭೂಮಿಯ ನೀರು ಹೊರಗೆ ಹೋಗ್ತಾನೆ ಇರುತ್ತೆ. ಈ ನೀರನ್ನು ನಾವು ಏನು ಅಂತಂದರೆ ತಡೆ ಹಿಡಿದು ಸಂಗ್ರಹ ಮಾಡಿಟ್ಕೊಂಡು ಅದನ್ನು ಪುನರ್ಬಳಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇದಕ್ಕಾಗಿ ಈಗಾಗಲೇ ಕೃಷಿ ಇಲಾಖೆಯವರು ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಾ ಇರುವುದು ಒಂದು ವಿಶೇಷತೆ. ಅದನ್ನು ಕೂಡ ರೈತರು ಏನು ಮಾಡ್ಕೋಬೇಕು, ಬಳಕೆ ಮಾಡಿಕೊಂಡು ಕೃಷಿ ಹೊಂಡಗಳನ್ನು ಮಾಡಿಸ್ಕೊಂಡು ಬಿದ್ದಂಥ ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡು ಯಾವಾಗ ನಮಗೆ ಮಳೆ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಸಂರಕ್ಷಣಾ ನೀರಾವರಿ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಈ ಸಂರಕ್ಷಣಾ ನೀರಾವರಿ ಏನಂತಾರೆ, ಸ್ಪ್ರಿಂಕ್ಲರ್ ಮೂಲಕ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂತಂದರೆ 600 millimeter ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ 100 meter cube ಇರುವಂಥ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಶಿಫಾರಸು ಮಾಡಿದ್ದೇವೆ. ಇನ್ನು 600 millimeter to 750 millimeter ಇರುವಂಥ ಪ್ರದೇಶದಲ್ಲಿ ನಮಗೆ 200 cubic meter ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಹೇಳಿದ್ದೇವೆ. ಅದೇ ತರನಾಗಿ ಎಲ್ಲಿ 750 to 900 millimeter ಮಳೆ ಬರುತ್ತೆ ಅಲ್ಲಿ ನಾವು 250 cubic meter ಅಥವಾ ಮೀಟರ್ ಕ್ಯೂಬ್ ಇರುವಂತಹ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಶಿಫಾರಸು ನಮ್ಮ ವಿಶ್ವವಿದ್ಯಾನಿಲಯ ಮಾಡಿದೆ. ಸೊ 250 meter cube ಅಂತಂದ್ರೆ 250,000 liter ನಾವು ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ಕೋಬಹುದು. ಇವು 1 hectare ಪ್ರದೇಶದಲ್ಲಿ ನಾವು ಮಾಡಬೇಕಾದಂತಹ ಕೃಷಿ ಹೊಂಡಗಳ ಒಂದು ಮಾಹಿತಿ. ಈ ತರ ಮಾಡ್ಕೊಳ್ಳೋದ್ರಿಂದ ಬೆಳೆಗಳಿಗೆ ನಾವು 2-3 ಸಂರಕ್ಷಣಾ ನೀರಾವರಿ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ನಮಗೆ ಒಂದು ಒಳ್ಳೆ ಮಳೆನೇ ಆಗ್ತಾ ಇತ್ತು ಅಂತಂದ್ರೆ ಆ ನೀರನ್ನು ನಾವು ಮೀನು ಸಾಕಾಣಿಕೆ ಮಾಡ್ಕೊಳ್ಲಿಕ್ಕಾಗ್ಲಿ, ತರಕಾರಿ ಬೆಳೆಗಳನ್ನು ಮಾಡ್ಕೊಳ್ಲಿಕ್ಕಾಗ್ಲಿ, ಯಾವುದೋ ಒಂದು ಏನು ಅಂತಂದ್ರೆ ಬೆಳೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹೀಗಾಗಿ ಈ ಮಣ್ಣು ಮತ್ತು ನೀರು ಸಂರಕ್ಷಣೆ ಏನಿದೆಯಲ್ಲ ಈ ಕಾರ್ಯಕ್ರಮ ಅಳವಡಿಸ್ಕೊಳ್ಳಲೇಬೇಕಾದಂತ ಒಂದು ವೈಜ್ಞಾನಿಕ ಪದ್ಧತಿ ಅಂತೇಳಿ ಹೇಳ್ತೇನೆ. ಹೀಗಾಗಿ ಪೂರ್ವ ಮುಂಗಾರಿನಲ್ಲಿ ಬಿದ್ದಂತ ಪ್ರತಿ ಹನಿ ನೀರನ್ನು ನಾವು ನಮ್ಮ ಜಮೀನಿನಿಂದ ಹೊರಗಡೆ ಹೋಗದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಾನು ಈಗಾಗಲೇ ಹೇಳಿದಂತಹ ಕೆಲವೊಂದು ತಾಂತ್ರಿಕತೆಗಳು, ಕಾಂಟೂರ್ ಬಂಡಿಂಗ್ ಇರ್ಬೋದು, ಗ್ರೇಡೆಡ್ ಬಂಡಿಂಗ್ ಇರ್ಬೋದು, ಅಥವಾ ಕಾಂಟೂರ್ ಕಲ್ಟಿವೇಷನ್ ಇರ್ಬೋದು, ಇಳಿಜಾರು ಗಾಡಲ್ ಆಗಿ ಉಳುಮೆ ಮಾಡದ ಇರ್ಬೋದು, ಸಾವಯವ ಗೊಬ್ಬರನ ಹಾಕುವಂತಹದ್ದು ಇರ್ಬೋದು, ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಬಿದ್ದಂತ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೋಬಹುದು. ಇದಿಷ್ಟು ಏನು ಅಂತಂದ್ರೆ ನೀರು ಮತ್ತು ಮಣ್ಣು ಸಂರಕ್ಷಣಾ ವಿಧಾನಗಳು ಅಂತೇಳಿ ಹೇಳ್ಬಹುದು. ಮುಂಗಾರು ಹಂಗಾಮಿನಲ್ಲಿ ಬೀಳ್ತಕ್ಕಂತಹ ಅಧಿಕವಾದಂತಹ ಮಳೆ ಏನಿರುತ್ತೋ ಅದನ್ನ ಹೇಗೆ ನಾವು ಸಂರಕ್ಷಣೆಯನ್ನ ಮಾಡಬೇಕು, ಆ ಮೂಲಕ ಮಣ್ಣಿನ ಸಂರಕ್ಷಣೆಗೂ ಕೂಡ ಅದು ಕಾರಣ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸಿದ್ರಿ. ಇನ್ನು ಈ ಮಣ್ಣಿನ ಪರೀಕ್ಷೆಯೂ ಕೂಡ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನ ನಾವು ಹೆಚ್ಚಳ ಮಾಡಬೇಕು ಅಥವಾ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದಾಗ ಮಣ್ಣಿನ ಪರೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಒಂದು ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಮಣ್ಣಿನ ಪರೀಕ್ಷೆಗೆ ಮತ್ತೆ ಫಲವತ್ತತೆಗೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ? ಅನೇಕ ರೈತರು ಏನು ಅಂತಂದ್ರೆ ತಮಗೆ ತಿಳಿದ ಹಾಗೆ ಅನೇಕ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಬಟ್ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಒಂದು ಬೆಳೆಗೆ ಇಷ್ಟೇ ಪೋಷಕಾಂಶಗಳು ಬೇಕು ಅಂತ ಹೇಳ್ತೇವೆ. ನಮ್ಮ ವೈಜ್ಞಾನಿಕ ವಿಚಾರವಾಗಿ ಹೇಳೋದಾದ್ರೆ ಒಂದು ಬೆಳೆಗೆ 17 ಪೋಷಕಾಂಶಗಳು ಬೇಕು ಅಂತ ಹೇಳ್ತೇವೆ. ಅದರಲ್ಲಿ 3 ಪೋಷಕಾಂಶಗಳು ಏನಂತ ನಿಸರ್ಗದತ್ತವಾಗಿ ಬೆಳೆಗಳಿಗೆ ಸಿಗ್ತಾ ಇದೆ. ಅದು ಏನು ಅಂತಂದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇವು 3 ಏನು ಅಂತಂದ್ರೆ ನಮ್ಮ ಒಂದು ವಾತಾವರಣದಿಂದ ಸಿಗುತ್ತೆ. ಇನ್ನು ಉಳಿದ ನಾವು 14 ಪೋಷಕಾಂಶಗಳನ್ನು ರಸಗೊಬ್ಬರಗಳ ಮೂಲಕ, ತೆಪ್ಪೆ ಗೊಬ್ಬರಗಳ ಮೂಲಕ ಬೆಳೆಗೆ ಹಾಕ್ತಾ ಇರ್ತೇವೆ. ಬಟ್ ಒಂದು ವೈ ತಪ್ಪು ಮಾಡ್ತಾ ಇರ್ತೇವೆ ಅಂತಂದರೆ ಆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ, ಪ್ರತಿ ವರ್ಷ ಸಾಕಷ್ಟು ಹಾಕ್ತಾ ಇರ್ತೇವೆ, ಎಷ್ಟಿದೆ ಅನ್ನೋದನ್ನು ನಾವು ಅದರ ಕಡೆ ಲಕ್ಷ್ಯ ಕೊಡದೆ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗ ಇದೆ. ಆ ವಿಭಾಗದ ಮೂಲಕ ನಾವು ಪ್ರತಿಯೊಂದು ಸ್ಯಾಂಪಲ್ಗೆ 150 rupees ಒಂದು 8 ಪೋಷಕಾಂಶಗಳ ಮಟ್ಟವನ್ನು ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಸಕ್ತಿ ಇರುವಂತಹ ರೈತರು ಮಣ್ಣಿನ ಮಾದರಿಯನ್ನು ತಂದು ನಮ್ಮ ಒಂದು ಕೃಷಿ ವಿಜ್ಞಾನ ವಿಭಾಗಕ್ಕೆ ಕೊಟ್ಟರೆ ಖಂಡಿತವಾಗಿ ವಿಶ್ಲೇಷಣೆ ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಮಾಡುವಂತ ಚಾರ್ಜ್ ಎಷ್ಟು ಅಂತಂದ್ರೆ 150 rupees. ಇದರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿ ಅವರು ಮಾಡ್ತಾ ಇದ್ದಾರೆ, ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ತಮಗೆ ಎಲ್ಲಿ ಅನುಕೂಲ ಆಗುತ್ತೆ, ಕೆಲವೊಂದು NGOಗಳು ಮಾಡ್ತಾ ಇದ್ದಾರೆ ಅನ್ನೋದು ನಾನು ಕೇಳ್ಪಟ್ಟೆ. ಸೊ ತಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ಕೊಳ್ಳಿ. ಕೃಷಿ ಮಹಾವಿದ್ಯಾಲಯಕ್ಕೆ ಬಂದ್ರೆ ನಾವು ಕೂಡ ಮಾಡ್ಕೊಡ್ತೇವೆ. ಇದರಲ್ಲಿ ನಿಮ್ಗೆ ಸಾವಯವ ಇಂಗಾಲ ಮಾಡ್ಕೊಡ್ತೇವೆ, ರಸಸಾರ ಎಷ್ಟಿದೆ ಅನ್ನೋದು ಹೇಳ್ತೇವೆ, ಆ ಉಪ್ಪಿನ ಅಂಶ ಎಷ್ಟಿದೆ ಅನ್ನೋದು ಹೇಳ್ತೇವೆ, ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರಮಾಣ ಎಷ್ಟಿದೆ ಅಂತ ಹೇಳ್ತೇವೆ. ಇದರ ಜೊತೆಗೆ ಕೆಲವೊಂದು ಲಘು ಪೋಷಕಾಂಶಗಳು, ಕಬ್ಬಿನ, ಜಿಂಕು, ಕಾಪರು, ಬೋರಾಣು, ಹೀಗೆ ಅನೇಕ ಏನು ಅಂತಂದ್ರೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿ ಇವೆಲ್ಲದಕ್ಕೂ ಸೇರಿ ನಾವು ಏನಂತಂದ್ರೆ 150 rupees ಚಾರ್ಜ್ ಮಾಡ್ತಾ ಇದ್ದೀವಿ. ಆ ಕೆಮಿಕಲ್ಸ್ಗೆ ಏನು ಖರ್ಚಾಗುತ್ತೆ ಆ ಖರ್ಚನ್ನು ಮಾತ್ರ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಇದೇನು ಅಂತಂದ್ರೆ ನಾನ್ ಪ್ರಾಫಿಟ್ ಒಂದು ಸೇವೆ ಅಂತ ಹೇಳ್ಬೋದು. ಇದರಲ್ಲಿ ನಾವು ಲಾಭ ಮಾಡಿ ಇದರಲ್ಲಿ ಏನು ಮಾಡುವಂತಹದ್ದೇನಿಲ್ಲ. ವಿಶ್ಲೇಷಣೆ ಮಾಡಲಿಕ್ಕೆ ಏನು ರಾಸಾಯನಿಕಗಳು ಖರ್ಚಾಗ್ತಾವಲ್ಲ ಆ ಖರ್ಚಿನ ದರವನ್ನು ರೈತರಿಂದ ನಾವು ಪಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಸಕ್ತಿ ಇರುವಂತಹ ರೈತರು ದಯವಿಟ್ಟು ಇದನ್ನು ಮಾಡ್ಕೊಳ್ರಿ. ಯಾಕಂತಂದ್ರೆ ಈಗ ಇವತ್ತಿನ ದಿವಸ ರಸಗೊಬ್ಬರಗಳ ಬೆಲೆ ಸಾಕಷ್ಟು ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು KG ನೀವು ರಸಗೊಬ್ಬರ ಹಾಕಿದಾಗ ಎಷ್ಟು ಇಳುವರಿ ಬರುತ್ತೆ ಅನ್ನೋದು ಬಹಳ ಮುಖ್ಯ. ನಿಮ್ಮ ಮಣ್ಣಿನಲ್ಲಿ ಈಗಾಗಲೇ ಪೌಷ್ಟಿಕಾಂಶಗಳ ಪ್ರಮಾಣ ಇದ್ದಾಗ ನೀವು ಹಾಕುವಂಥ ರಸಗೊಬ್ಬರದ ಏನು ಹಾಕಿರ್ತೀರಲ್ಲ ಅದು ವ್ಯರ್ಥವಾಗಿ ಹೋಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಇಂಥ ಸಂದರ್ಭವನ್ನು ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ದಯವಿಟ್ಟು ರೈತರು ನಾವು ಹೇಳೋದೇನು ಅಂತಂದರೆ ಒಣ ಬೇಸಾಯದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಕೊಳ್ಳಿ. ಪ್ರತಿ ವರ್ಷ ಮಾಡೋದು ಬೇಡ, 2 ವರ್ಷಕ್ಕೊಮ್ಮೆ ನೀವು ಮಣ್ಣಿನ ಪರೀಕ್ಷೆ ಒಣ ಬೇಸಾಯದಲ್ಲಿ ಮಾಡಿಕೊಳ್ಳ್ರಿ. ಎಲ್ಲಿ ನೀರಾವರಿಯಲ್ಲಿ 2 ಬೆಳೆ 3 ಬೆಳೆ ಮಾಡ್ತಿರಲ್ಲ ಅಲ್ಲಿ ಪ್ರತಿ ವರ್ಷ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮಣ್ಣಿನ ಮಾದರಿಯನ್ನು ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ನಿಬಂಧನೆಗಳಿದಾವೆ. ಎಲ್ಲಿ ಅಂತಂದ್ರೆ ಬದುಗಳ ಪಕ್ಕದಲ್ಲಿ ನಾವು ಮಣ್ಣನ್ನು ತೆಗಿಬಾರ್ದು, ಎಲ್ಲಿ ಗಿಡ ಇರುತ್ತೆ ಜಮೀನಿನಲ್ಲಿ ಗಿಡದ ಕೆಳಗಡೆ ತೆಗಿಬಾರ್ದು, ಹೋದ ವರ್ಷ ನೀವು ತಿಪ್ಪೆ ಗೊಬ್ಬರ ಹಾಕಿರ್ತೀರಿ ಅಥವಾ ತಿಪ್ಪೆ ಗೊಬ್ಬರ ಕಡಿದಿರ್ತೀರಿ ಅಂತ ಸ್ಥಳದಲ್ಲಿ ನಾವು ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು. ಹೀಗಾಗಿ ಈ ನಿಬಂಧನೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಒಂದು ಕ್ಷೇತ್ರದಿಂದ ನಾವು ಏನು ಅಂತಂದ್ರೆ 4-5 ಮಾದರಿಗಳನ್ನು ವಿ ಆಕಾರದಲ್ಲಿ ಅಂತ ಹೇಳ್ತೇವೆ. ವಿ ಆಕಾರದಲ್ಲಿ ನಾವು ಮೇಲಿನ ಒಂದು ಮಣ್ಣನ್ನು ಎಲ್ಲ ಸ್ವಚ್ಛಗೊಳಿಸಿ ವಿ ಆಕಾರದಲ್ಲಿ ಆ ಮಣ್ಣನ್ನು ಕತ್ತರಿಸಿ ಆ ಕತ್ತರಿಸಿದಂಥ ಮಣ್ಣನ್ನು 5-6 ಕಡೆ ಏನು ಕಲೆಕ್ಟ್ ಮಾಡ್ತಿರಲ್ಲ ಅದನ್ನು ಇಷ್ಟು ಮಿಶ್ರಣ ಮಾಡಿ ನಾವು ಪುನಃ ವೃತ್ತಾಕಾರದಲ್ಲಿ ಮಾಡಿ ಅದನ್ನು 4 ಭಾಗ ಈ ದಿಲ್ ಪಸಂದ್ ಏನು ಕಟ್ ಮಾಡ್ತೇವಲ್ಲ ಆ ಥರ 4 ಭಾಗ ಕಟ್ ಮಾಡಿ ಇದ್ರ ಬರೋದಿರುವಂಥ 2 ಗುಂಪುಗಳನ್ನು ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ. ಪುನಃ ಮತ್ತೆ 2 ಗುಂಪುಗಳು ಏನು ಉಳಿತಾವೋ ಅದನ್ನು ಮಿಶ್ರಣ ಮಾಡಿ ಪುನಃ ವೃತ್ತಾಕಾರದಲ್ಲಿ ಅದನ್ನು ನಾವು ಅರೇಂಜ್ ಮಾಡಿಕೊಂಡು 4 ಭಾಗ ಮಾಡಿ ಮತ್ತೆ ಏನು ನಾವು ಇದ್ರ ಬದುರು ಬಿಟ್ಟಿರ್ತೇವಲ್ಲ ಅದನ್ನು ಬಿಟ್ಟು ಬೇರೆ 2 ಇದ್ರ ಬದುರು ಇರುವಂಥ 2 ಗುಂಪುಗಳನ್ನು ರಿಜೆಕ್ಟ್ ಮಾಡಿ ಆ ಮಣ್ಣನ್ನು ನಾವು ವಿಶ್ಲೇಷಣೆ ತರಬೇಕಾಗುತ್ತೆ. ರೈತರೊಂದು ಪ್ರಶ್ನೆ, ಎಷ್ಟು ಮಣ್ಣು ತರಬೇಕು ಅನ್ನೋದು. ಪ್ರಯೋಗಾಲಯಕ್ಕೆ 1/2 kg ಮಣ್ಣಾದರೆ ಸಾಕಾಗುತ್ತೆ. 1/2 kg ಮಣ್ಣು ತಂದರೆ ನಿಮಗೆ ಹೇಳಿದಂಥ ಎಲ್ಲ ಪೋಷಕಾಂಶಗಳನ್ನು ನಾವು ವಿಶ್ಲೇಷಣೆ ಮಾಡಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ರೈತರು ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ರಿ. ಇದಿಷ್ಟು ಮಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಸ್ಥಳೀಯವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ನಾವು ಮಾತಾಡೋದಾದರೆ ಈ ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ಬೆಳೆಗಳು ಯಾವ್ಯಾವುದು ಮತ್ತು ಆ ಒಂದು ಬೆಳೆಗಳಿಗೆ ಸೂಕ್ತವಾದಂತಹ ತಳಿಗಳ ಆಯ್ಕೆಗೆ ಹೇಗೆ ಆದ್ಯತೆಯನ್ನು ನೀಡಬೇಕು, ಯಾವ ತಳಿಗಳು ನಮಗೆ ಸೂಕ್ತ ಆಗುತ್ತೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗಾಗಲೇ ನಾನು ಹೇಳಿದೆ ಯಥೇಚ್ಛವಾಗಿ ಬೆಳೆಯುವಂಥ ಒಂದು ಬೆಳೆ ಅಂತಂದ್ರೆ ಮುಸುಕಿನ ಜೋಳ. ಇಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ ಸಂಕರಣ ಬೀಜಗಳು ಮಾರುಕಟ್ಟೆಯಲ್ಲಿ ಏರಳವಾಗಿ ದೊರೆತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯ ಕೂಡ 4-5 ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದೆ. ನಿತ್ಯಶ್ರೀ ಅಂತ ಹೇಳಿದೆ, ಹೇಮಾ ಇದೆ, MAH 14-5 ಇದೆ, MAH 14-138 ಇದೆ. ಈಗ 4 ಸಂಕರಣ ತಳಿಗಳ ಬೀಜಗಳು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆಗಿದೆ. ಇವು ಕೂಡ ಏನು ಅಂತಂದ್ರೆ ನಿಮಗೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಹೈಟೆಕ್ ಇರ್ಬೋದು, ಪಯನೀರ್ ಇರ್ಬೋದು, ಗಂಗಾ ಕಾವೇರಿ ಇರ್ಬೋದು, ಯಾವ ನೀವು ಸಂಕರಣ ಬೀಜಗಳನ್ನು ಬಳಕೆ ಮಾಡಿಕೊಂಡು ಹೆಚ್ಚು ಇಳುವರಿ ತೆಗಿತಾ ಇದ್ದಾರಲ್ಲ ಅಷ್ಟೇ ಇಳುವರಿಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಸಂಕರಣ ತಳಿಗಳು ಕೊಡೋದು ಒಂದು ವಿಶೇಷ. ಇನ್ನೊಂದು ನಮ್ಮ ವಿಶ್ವವಿದ್ಯಾನಿಲಯದ ಸಂಕರಣ ಬೀಜಗಳ ವಿಶೇಷತೆ ಏನು ಅಂತಂದರೆ ಬೆಳೆ ಕಟಾವು ಆದ ಮೇಲೂ ಕೂಡ ಹಸಿರಾಗಿರುವಂಥದ್ದು. ಅಂದರೆ ಇದರ ಉದ್ದೇಶ ಏನು ಅಂತಂದರೆ ನೀವು ತೆನೆಯನ್ನು ಮುರಿದು ಹೊರಗೆ ತೆಗೆದ ಮೇಲೆ ಆ ಹಸಿರು ಭಾಗದ ಏನು ಮೇವಿರುತ್ತಲ್ಲ ಅದನ್ನ ನೀವು ಹಸಿರು ಮೇವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ವಿಶ್ವವಿದ್ಯಾನಿಲಯದ ಸಂಕರಣ ತಳಿಗಳನ್ನು 25-30 ಕ್ವಿಂಟಾಲ್ ಒಂದು ಎಕರೆಗೆ ಸರಾಸರಿ ಇಳುವರಿಯನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು 2ನೇ ಬೆಳೆ ಅಂತಂದರೆ ನಾವು ರಾಗಿ ಅಂತ ಹೇಳ್ತೀವಿ. ರಾಗಿ ಇಲ್ಲಿ 83,000 ಹೆಕ್ಟರ್ ಹಾಸನದಲ್ಲಿ ಬೆಳೆಯುವಂಥದ್ದನ್ನು ನಾವು ನೋಡಿದ್ದೀವಿ. ಕೃಷಿ ಇಲಾಖೆಯ ಅಂಕಿಅಂಶಗಳ ಪ್ರಕಾರ 83,000 ಹೆಕ್ಟರ್ ಒಂದು ಕ್ಷೇತ್ರದಲ್ಲಿ ರಾಗಿ ಬರ್ತಾ ಇದೆ. ಈ ವರ್ಷ ಒಂದು ಒಳ್ಳೆ ಮಳೆ ಆಶಾದಾಯಕವಾಗಿದೆ. ಈಗ ಏನು ರೈತರು ಜೂನ್ದಲ್ಲಿ ಬಿತ್ತನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದೇವೆ ಅಂತಂದರೆ ದೀರ್ಘಾವಧಿ ತಳಿಗಳನ್ನು ಬಳಕೆ ಮಾಡಲಿಕ್ಕೆ ಹೇಳ್ತೇವೆ. ಈ ದೀರ್ಘಾವಧಿ ತಳಿಗಳು ರಾಗಿಯಲ್ಲಿ ಯಾವುದು ಅಂತಂದರೆ MR1 ಅಂತ ಹೇಳ್ತೇವೆ, MR2 ಅಂತ ಹೇಳ್ತೇವೆ, MR6 ಅಂತ ಹೇಳಿದೆ, L5 ಅಂತ ಹೇಳಿದೆ, Lakshmanayya 5 ಅಂತೇಳಿ, IND 8. ಈ ಒಂದು 5-6 ತಳಿಗಳು ನಾವು ರಾಗಿಯಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ವರ್ಷ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ವಿಶೇಷತೆ ಏನು ಅಂತಂದರೆ ರೈತರು ನಾವು ಏನೇ ಬೀಜ ಶಿಫಾರಸು ಅಥವಾ ತಳಿ ಶಿಫಾರಸು ಮಾಡಿದಾಗ ಬೀಜ ಎಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಆದರೆ ಈ ಒಂದು ವರ್ಷದಿಂದ ಅಥವಾ ಕಳೆದ ವರ್ಷದಿಂದ ತಮ್ಮ ಮನೆಯ ಬಾಗಿಲಿಗೆ ಬೀಜಗಳನ್ನು ಪೂರೈಕೆ ಮಾಡಲಿಕ್ಕೆ ಒಂದು ಕೋರಿಯರ್ ವ್ಯವಸ್ಥೆಯನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಮಾಡಿಕೊಂಡಿದೆ. ತಮಗೆ ಬೇಕಾದಂಥ ಬೀಜ ಮತ್ತು ಆ ತಳಿ ಯಾವುದು ನಮ್ಮ ಅದಕ್ಕೆ ಬೇಕಾದಂಥ ಹಣವನ್ನು ಕಟ್ಟಿದರೆ ಕೋರಿಯರ್ ಮೂಲಕ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾನಿಲಯ ಮಾಡಿಕೊಂಡಿದೆ. ಹೀಗಾಗಿ ಅದರ ಒಂದು ಸದುಪಯೋಗ ತಾವು ಪಡ್ಕೋಬಹುದು. ಅದರ ಜೊತೆಗೆ ಕೋವಿಡ್ ಏನು 2019 ನಾವು ಕೂಡ ರೈತರಿಗೆ ಬೀಜಗಳ ಒಂದು ಲಭ್ಯತೆ ತುಂಬ ತೊಂದರೆ ಆಗ್ತಾ ಇತ್ತು. ನಮ್ಮ ಮಹಾವಿದ್ಯಾಲಯದಲ್ಲಿ ಕೂಡ ನಾವು ಏನು ಮಾಡಿಕೊಂಡ್ವಿ, ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ಬೋದು, ಇವುಗಳಿಂದ ನಾವು ಏನಂತಂದ್ರೆ ರಾಗಿ ತಳಿಯ ಬೀಜಗಳನ್ನು ಬೇರೆ ಬೇರೆ ತಳಿಯ ಬೀಜಗಳನ್ನು ನಾವು ತಂದುಬಿಟ್ಟು ಇಲ್ಲೇ ರೈತರಿಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ವಿ. ಈಗೂ ಆ ಸೌಲಭ್ಯ ಇದೆ. ಅದಕ್ಕಾಗಿಯೇ ನಮ್ಮ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶಂಕರ್ ಅಂತೇಳಿ ಒಬ್ಬ ವಿಜ್ಞಾನಿ ಅವರು ಈ ಒಂದು ಬೀಜ ಹಂಚಿಕೆ ಕಾರ್ಯವನ್ನು ನೋಡ್ಕೊಳ್ತಾ ಇದ್ದಾರೆ. ಆಸಕ್ತಿ ಇರುವಂತಹ ರೈತರು ಇಂಥ ಬೀಜ ಬೇಕು ನನಗೆ ಅಂತಂದ್ರೆ ಅವರ ಮೂಲಕ ಅವ್ರದ್ದೊಂದು ನಂಬರ್ ಕೊಡ್ತೇನೆ, ಅಥವಾ ನಾನು ಈ ಕಾರ್ಯಕ್ರಮದ ಕೊನೆಗೆ ನನ್ನ ನಂಬರ್ ಕೊಟ್ಟಿರ್ತೇನೆ, ನನಗೆ ಫೋನ್ ಮಾಡಿದರೆ ನಿಮಗೆ ಬೇಕಾದಂಥ ಬೀಜವನ್ನು ಆ ಶಂಕರ್ ಅವರಿಗೆ ನಾನು ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇನೆ, ಆಮೇಲೆ ನಿಮಗೆ ಅವರು ತರಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ಇದೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಒಂದು ಉತ್ತಮ ಬೀಜ ಮತ್ತು ಉತ್ತಮ ಬೆಳೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಮೂರನೇ ಬೆಳೆ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಆಲೂಗಡ್ಡೆ ಮಾಡುವಂಥ ರೈತರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಂತಂದರೆ ಆಲೂಗಡ್ಡೆ ಪ್ರದೇಶ ತುಂಬ ಕಡಿಮೆ ಆಗ್ತಾ ಇದೆ. 6,000 ಹೆಕ್ಟರ್ಗೆ ಇವತ್ತಿನ ದಿವಸ ಬಂದಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಕುಫ್ರಿ ಜ್ಯೋತಿ, ಕುಫ್ರಿ ಕುಬೇರ, ಕುಫ್ರಿ ಹಿಮಾಲಿನಿ, ಹೀಗೆ ಬೇರೆ ಬೇರೆ ತಳಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಅಂತಂದ್ರೆ ಮಾರುಕಟ್ಟೆ ಅದರ ಒಂದು ಬೀಜದ ಲಭ್ಯತೆಯ ಒಂದು ಉದ್ಘಾಟನೆಯನ್ನು ಕೆಲವು ದಿನಗಳಿಂದ ಮಾಡಿದ್ರು. ತಾವೆಲ್ಲರೂ ಪತ್ರಿಕೆಗಳಲ್ಲಿ ಓದಿರಿ. ಇಲ್ಲಿ ಒಂದು ಏನು ಅಂತಂದ್ರೆ ಆಲೂಗಡ್ಡೆ ಮಾಡುವಂಥ ರೈತರು ಈಗಾಗಲೇ ಏನು ಶಿಫಾರಸು ಮಾಡಿದೀವಲ್ಲ ಆ ತಾಂತ್ರಿಕತೆಗಳನ್ನು ಚಾಚು ತಪ್ಪದೆ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಅದಕ್ಕೆ ಬರುವಂತ ಏನು ಅಂತಂದ್ರೆ ಕೊನೆ ಅಂಗಮಾರಿ ರೋಗ ಏನಿದೆಯಲ್ಲ ಅದು ತುಂಬಾ ಬಾಧಿಸುತ್ತೆ, ಇಳುವರಿ ತುಂಬಾ ಕಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಹೀಗಾಗಿ ಆ ಶೆಡ್ಯೂಲ್ ಏನ್ ಕೊಟ್ಟಿರ್ತೇವಲ್ಲ ಅದನ್ನು ಸರಿಯಾಗಿ ನಾವು ಪಾಲನೆ ಮಾಡಿದ್ರೆ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಅವಕಾಶ ಇದೆ. ಸೊ ಈ ತರ ನಾವು ಬೀಜಗಳನ್ನ ಮತ್ತು ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಇಳುವರಿಯನ್ನು ನಾವು ಈ ವರ್ಷದಲ್ಲಿ ತೆಗಿಲಿಕ್ಕೆ ಯೋಜನೆ ಹಾಕೋಬಹುದು ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬಿತ್ತನೆಗೆ ಮುನ್ನ ಇರುವಂತಹ ಒಂದು ಬಹಳ ಒಳ್ಳೆಯ ತಂತ್ರಜ್ಞಾನ ಅಂತ ಅಂದರೆ ಬೀಜೋಪಚಾರ ಅನ್ನುವಂಥದ್ದು. ನಾವು ಯಾವ ಬೀಜಗಳನ್ನು ಆಯ್ಕೆಯನ್ನು ಮಾಡ್ಕೊಳ್ತೀವೋ ಆ ಬೀಜಗಳಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಈ ಬೀಜೋಪಚಾರ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಬೀಜದ ಆಯ್ಕೆ ಮತ್ತು ಬೀಜೋಪಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ನಮ್ಮ ಒಂದು ಬೆಳೆ ಏನು ನಾವು ಭೂಮಿಗೆ ಇಡ್ತೇವಲ್ಲ ಅಥವಾ ಬೀಜಗಳನ್ನು ಬಿತ್ತನೆ ಮಾಡ್ತಾ ಇವಲ್ಲ, ಎಲ್ಲಾ ರೈತರು ಒಂದು ಆಶಾದಾಯಕ ಏನು ಆ ಬೆಳೆಯಿಂದ ನಾವು ಉತ್ತಮ ಬೆಳೆ ತೆಗಿಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡು ಆ ಬೀಜಗಳನ್ನು ಮಣ್ಣಿಗೆ ಸೇರಿಸುವಂಥದ್ದು ನಾವು ನೋಡಿರ್ತೇವೆ. ಅದು ಆಗಬೇಕು ಅಂತಂದ್ರೆ ನಾವು ಶುದ್ಧವಾದ ಬೀಜಗಳನ್ನು ನಾವು ಖರೀದಿ ಮಾಡಬೇಕಾಗುತ್ತೆ. ಎಲ್ಲೋ ಮಾರಾಟ ಮಾಡ್ತಾರೆ, ಯಾರೋ ಕೊಡ್ತಾರೆ ಅಂತೇಳಿ ಕಡಿಮೆ ದರದಲ್ಲಿ 100 ರೂಪಾಯಿ ಕಡಿಮೆ ಇದೆ ಅಂತೇಳಿ ಬೀಜಗಳನ್ನು ತಂದು ಬೆಳೆ ನಷ್ಟ ಆಗಿದ್ದನ್ನು ನಾವು ನೋಡಿದ್ದೀವಿ. ದಯವಿಟ್ಟು ಅದನ್ನು ಮಾಡಬೇಡಿ. ನಮ್ಮ ಕೃಷಿ ಇಲಾಖೆಯ ಮೂಲಕ ರೈತ ಸಂಪರ್ಕ ಕೇಂದ್ರ ಮೂಲಕ ಏನು ಶುದ್ಧವಾದ ಬೀಜ ಮತ್ತು ಅಧಿಕೃತ ಬೀಜಗಳು ಏನು ಸಿಗ್ತಾವೋ ಅಲ್ಲೇ ಖರೀದಿ ಮಾಡಿರಿ. ಬಿಲ್ಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳ್ರಿ. ಬೆಳೆ ಕಟಾವಾಗುವವರೆಗೂ ಬಿಲ್ಲು ಮತ್ತು ಬೀಜದ ಮಾದರಿಯನ್ನು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಬೆಳೆಗೆ ಬಿತ್ತನೆ ಮಾಡಿದ್ಮೇಲೆ ಯಾವುದೇ ಬೆಳೆಗೆ ತೊಂದರೆ ಆದಾಗ ನೀವು ಕ್ಲೇಮ್ ಕೇಳ್ತೀರಿ, ಇದು ನಾವು ಇಲ್ಲಿಂದ ಖರೀದಿ ಮಾಡಿದ್ವಿ ಸರಿ ಬರಲಿಲ್ಲ ಅಂತೇಳಿ. ಅದಕ್ಕೆ ಆ ಬೀಜದ ಮಾದರಿ ಮತ್ತು ಆ ಬೀಜದ ಟ್ಯಾಗ್ ಮತ್ತು ಬೀಜದ ಬ್ಯಾಗ್ ಇವು ಮೂರನ್ನು ನೀವು ತೆಗೆದಿಟ್ಕೊಂಡಿದ್ರೆ ನಿಮ್ಮ ಬೆಳೆಗೆ ಏನಾದರೂ ತೊಂದರೆ ಆಗಿದ್ರೆ ಕೃಷಿ ಇಲಾಖೆಗೆ ತಾವೇನಾದರೂ ದೂರು ಕೊಟ್ಟಾಗ ನಮ್ಮಂಥ ವಿಜ್ಞಾನಿಗಳನ್ನು ಅಲ್ಲಿ ಕರೆಸಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಬೀಜ ಅಥವಾ ಒಂದು ಮಾಹಿತಿ ಸರಿಯಾಗಿದ್ದರೆ ದಯವಿಟ್ಟು ಅದಕ್ಕೆ ನಾನು ಏನಂತಂದ್ರೆ ಪೂರಕವಾದ ಮಾಹಿತಿ ಇಲಾಖೆಯವರಿಗೆ ವೈಜ್ಞಾನಿಕ ಮಾಹಿತಿಯನ್ನು ಇಲಾಖೆಯವರು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನಾವು ಏನು ಅಂತಂದರೆ ಈ ಬೀಜ ಖರೀದಿ ಮಾಡುವಂಥ ರೈತರಿಗೆ ಇದೊಂದು ಸೂಚನೆ ಅಥವಾ ಸಲಹೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ವಿಚಾರ ಏನಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ ಯಾವುದೇ ಬೆಳೆ ಮಾಡಿದಾಗ ಇವತ್ತಿನ ದಿವಸ ಔಷಧೋಪಚಾರ ಇಲ್ಲ ಅಂತಂದ್ರೆ ಯಾವುದೇ ಬೆಳೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಮುಂದೆ ಬರುವಂತ ರೋಗ ಇರ್ಬೋದು, ಕೀಟ ಇರ್ಬೋದು, ಯಾವುದೇ ಒಂದು ತೊಂದರೆ ನಮ್ಮ ಬೆಳೆಗೆ ಬರಬಾರದು, ಹುಟ್ಟುವಿಕೆ ಜಾಸ್ತಿ ಆಗಬೇಕು ಅಂತಂದ್ರೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಅದರಲ್ಲಿ ಒಂದು ಸಿಂಪಲ್ ಟೆಕ್ನಾಲಜಿ ರೈತರಿಗೆ ನಾನು ಹೇಳೋದು ಏನು ಅಂತಂದ್ರೆ, ಎಲ್ಲಾ ರೈತರಿಗೂ ಏನು ಅಂತಂದ್ರೆ 18 ಗಂಟೆ ನೀರಿನಲ್ಲಿ ನೆನೆ ಇಡ್ರಿ. ಬೀಜಗಳನ್ನು ಹೊರಗಡೆ ತೆಗೆದು 24 ಗಂಟೆ ಅವನು ಒಣಗಿಸ್ಬೇಕು. ಈ ತರ ನೀರಿನಲ್ಲಿ ನೆನೆಸೋದು ಮತ್ತು ಒಣಗಿಸೋದು ಮಾಡೋದ್ರಿಂದ ಹುಟ್ಟುವಿಕೆ 100 ಕ್ಕೆ 100 ಇರುತ್ತೆ ಮತ್ತು ಆ ಬರ ಬಂದಂತಹ ಸಂದರ್ಭದಲ್ಲಿ ಅದು ತಡೆದುಕೊಳ್ಳುವಂತಹ ಶಕ್ತಿ ಜಾಸ್ತಿ ಇರುತ್ತೆ. ಈ ಒಂದು ಸುಲಭವಾದಂಥ ತಾಂತ್ರಿಕತೆಯನ್ನು ರೈತರು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಏನಂದ್ರೆ 18 ಗಂಟೆ ನೀರಿನಲ್ಲಿ ನೆನೆ ಇಡಬೇಕು, ಆಮೇಲೆ 24 ಗಂಟೆ ನೆರಳಿನಲ್ಲಿ ಒಣಗಿಸ್ಬೇಕು. ಇದೇನು ಹೆಚ್ಚಿಗೆ ಖರ್ಚು ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಉತ್ತಮ ಹುಟ್ಟುವಿಕೆಯನ್ನು ನೋಡಬಹುದು. ಇನ್ನು ಎರಡನೇದೇನು ಅಂತಂದ್ರೆ, ಸಾಮಾನ್ಯವಾಗಿ ಮುಸ್ಕಿನ ಜೋಳ ಹಾಕುವಂತ ರೈತರಿಗೆ ಬೀಜೋಪಚಾರ ಮಾಡಿದಂತ ಬೀಜಗಳನ್ನೇ ಎಲ್ಲ ಕಂಪನಿಯವರಾಗಲಿ ನಮ್ಮ ವಿಶ್ವವಿದ್ಯಾನಿಲಯ ಆಗಲಿ ಮಾಡೇ ಕೊಟ್ಟಿರ್ತೇವೆ. ಅದಕ್ಕೆ ಪುನಃ ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ರಾಗಿ ಮಾಡುವಂತ ರೈತರು ಏನಿದಾರಲ್ಲ, ರಾಗಿಗೆ ಏನು ಅಂತಂದ್ರೆ ನಾವು ಈ ಬೆಂಕಿ ರೋಗ ಬರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಅಂಥವ್ರು ಏನು ಅಂತಂದ್ರೆ ಬಾವಿಸ್ಟೀನ್ ಅಥವಾ ಟಿಲ್ಟ್ ಅಂತ ಹೇಳ್ತೇವೆ, ಕಾಂಬಿ ಪ್ರಾಡಕ್ಟ್ ಇದೆ ಅದು, ಅದನ್ನು ನಾವು ಒಂದು 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಇದರ ಜೊತೆಗೆ ಇನ್ನೇನು ಅಂತಂದ್ರೆ ದ್ವಿದಳ ಧಾನ್ಯದ ಬೆಳೆಗಳಿರ್ತಾವೆ, ಅಲ್ಲಿ ಏನಂತಂದ್ರೆ ನಮಗೆ ಈ ಜೈವಿಕ ಗೊಬ್ಬರಗಳು ಏನಂತಂದ್ರೆ ರೈಸೋಬಿಯಂ ಅಂತ ಹೇಳ್ತೀವಿ. ಈಗ ವಾತಾವರಣದಲ್ಲೇ ಸಾಕಷ್ಟು ಸಾರಜನಕ ಇದೆ, 78% ಸಾರಜನಕ ಇದೆ. ಈ ಸಾರಜನಕವನ್ನು ನಾವು ಬಳಕೆ ಮಾಡಿಕೊಂಡು, ಅಂದರೆ ಬೆಳೆ ಬಳಕೆ ಮಾಡಿಕೊಂಡು ತಮಗೆ ಬೇಕಾದಂಥ ಸಾರಜನಕವನ್ನು ಪೂರೈಕೆ ಮಾಡ್ಕೊಳ್ತಾವೆ, ಮತ್ತು ಮುಂದೆ ಬರುವಂಥ ಇಡುವಂಥ ಬೆಳೆಗೆ ಅವು ತಾವು ಸ್ಥಿರೀಕರಣ ಮಾಡಿದಂಥ ಸಾರಜನಕವನ್ನು ಬಿಟ್ಟು ಹೋಗುವಂಥ ಒಂದು ವ್ಯವಸ್ಥೆ ಆ ಬೆಳೆಗಳಲ್ಲಿ ಇದೆ. ಸೊ ನಮ್ಮ ಮಣ್ಣಿನಲ್ಲಿ ಏನಾಗಿದೆ, ಸಾಕಷ್ಟು ಸಾರಜನಕಗಳನ್ನು ಬಳಕೆ ಮಾಡಿ ಮಾಡಿ ಅವುಗಳ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಹೀಗಾಗಿ ಆ ಬೀಜೋಪಚಾರ ಮಾಡಲಿಕ್ಕೆ 1/2 kg ಅಂತ ಹೇಳ್ತೇವೆ, 1/2 kg ನಾವು ಕರಿ ಪುಡಿ ಅಥವಾ ರೈಸೋಪಿಯಂ ಪುಡಿಯನ್ನು ಖರೀದಿ ಮಾಡಿಕೊಂಡು ಬೀಜೋಪಚಾರ ಮಾಡಿದ್ವಿ, ಪರ್ಟಿಕ್ಯುಲರ್ ದ್ವಿದಳ ಧಾನ್ಯ ಬೆಳೆಗಳಿಗೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಸಾರಜನಕ ಲಭ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದರ ಒಂದು ಲಭ್ಯತೆಯನ್ನು ನಮ್ಮ ಕೃಷಿ ಮಹಾವಿದ್ಯಾಲಯ ಸೂಕ್ಷ್ಮಜೀವಿ ವಿಭಾಗದವರು ಸಾಕಷ್ಟು ಉತ್ಪಾದನೆ ಮಾಡಿದ್ದಾರೆ. ಆಸಕ್ತಿ ಇರುವಂಥ ರೈತರು 1 kg 80 ರೂಪಾಯಿದಂತೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಆಸಕ್ತಿ ಇರುವಂಥ ರೈತರು, ನಾನು ಈಗಾಗಲೇ ಹೇಳಿದೆ, ಡಾಕ್ಟರ್ ಶಂಕರ್ ಅಂತೇಳಿ ಅವರು ಈ ಒಂದು ವಿಭಾಗವನ್ನು ನೋಡ್ಕೊಳ್ತಾ ಇದ್ದಾರೆ, ಅಂದರೆ ಹಂಚಿಕೆ ವಿಭಾಗವನ್ನು ನೋಡ್ಕೊಳ್ತಾ ಇದ್ದಾರೆ, ಅವರ ಮೂಲಕ ತಾವು ಪಡ್ಕೋಬಹುದು. ಇದಿಷ್ಟು ಬೀಜದ ಆಯ್ಕೆ ಮತ್ತು ಬೀಜೋಪಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಹೀಗೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಯನ್ನು ಇರತಕ್ಕಂಥ ಎಲ್ಲ ಕೃಷಿಕರು ಕೂಡ ಭೂಮಿ ಸಿದ್ಧತೆ, ನೀರು ಮತ್ತು ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಪರೀಕ್ಷೆ ಮತ್ತು ಫಲವತ್ತತೆ ಹಾಗೂ ಸೂಕ್ತ ಬೆಳೆ ಪದ್ಧತಿಗಳು ಮತ್ತು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಒಳ್ಳೆಯ ಒಂದು ಬೆಳೆಯನ್ನು ಪಡೆಯಬಹುದು, ಒಳ್ಳೆಯ ಇಳುವರಿಯನ್ನು ಗಳಿಸಿಕೊಳ್ಳಬಹುದು, ಆ ಮೂಲಕ ಆರ್ಥಿಕವಾಗಿ ಸದೃಢರಾಗಬಹುದು. ಈ ಒಂದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅನುಸರಿಸಬೇಕಾದಂತಹ ಪ್ರಮುಖವಾದಂತಹ ಕೃಷಿ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹೇಗೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು? ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ತಾವು ದಯಮಾಡಿ ನೀಡಿ ಸರ್. ನಾನು ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ರೈತರು ತಾವು ಬಂದು ಮಾಹಿತಿ ಪಡ್ಕೋಬಹುದು, ಇಲ್ಲಾಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ ನಾನು ಹೇಳ್ತೇನೆ, ಬರ್ಕೊಳ್ಳಿ. 8-7-2-2-1-8-6-0. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 8-7-2-2-1-8-6-0. ಒಳ್ಳೆಯದು ಡಾಕ್ಟರ್ ಭೈರಪ್ಪನವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅನುಸರಿಸಬೇಕಾದ ಪ್ರಮುಖ ಕೃಷಿ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಾಗೂ ಕೃಷಿಕರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಮುಂಗಾರು ಹಂಗಾಮಿನಲ್ಲಿ ಅನುಸರಿಸಬೇಕಾದ ಪ್ರಮುಖ ಕೃಷಿ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ.